ಕನಸಿನಲ್ಲಿ ನೋಡಿದೆನು, ಒಲವಿನಲ್ಲಿ ಸೇರಿದೆನು. ಕನಸಿನಲ್ಲಿ ನೋಡಿದೆನು, ಒಲವಿನಲ್ಲಿ ಸೇರಿದೆನು. ಮನಸ್ಸನ್ನು ಕದ್ದೋನು, ಎದೆಯಲ್ಲಿ ನಿಂತೋನು, ಕಾಣದೆ ಎಳಿವನು. ಕನಸಿನಲ್ಲಿ ನೋಡಿದೆನು, ಕಣವರಿಸಿ ಕೂಗಿದೆನು. ಕನಸಿನಲ್ಲಿ ನೋಡಿದೆನು, ಕಣವರಿಸಿ ಕೂಗಿದೆನು. ಕಾಣಲು ನಿನ್ನಂದು, ಬೇಡಲು ಒಲವಂದು, ಹುಡುಕುತ್ತ ಬಂದಿದೆನು. ಕನಸಿನಲ್ಲಿ ನೋಡಿದೆನು, ಒಲವಿನಲ್ಲಿ ಸೇರಿದೆನು. ಬಂದ ಆಸೆಯಿಂದ ಓಡೋಡಿ ನಾ ಬಂದೆ ನಿನ್ನ ನೋಡಲೆಂದು. ನನ್ನ ನಿನ್ನ ಬೇರೆ ಮಾಡೋರಾರು ಇಲ್ಲ ಇನ್ನು ಎಂದು, ಬಾಬೇಗ ನೀ ನನ್ನ ಸೇರು ಬಂದು. ಇಂಥ ಕಳ್ಳ ಇಂಥ ಸುಳ್ಳ ಬೇರೆ ಎಲ್ಲೂ ಹುಟ್ಟೋದಿಲ್ಲ. ನಂಬು ನನ್ನ, ನಂಬು ನನ್ನ, ಸುಳ್ಳು ಚಿನ್ನ ಸುಳ್ಳು ರನ್ನ. ಇಂಥ ಬಂಡ ಇಂಥ ಪುಂಡ ಊರಲ್ಲೆಲ್ಲೂ ಕಾಣೋದಿಲ್ಲ. ನಂಬು ನನ್ನ, ನಂಬು ನನ್ನ. ಕಳ್ಳನ ದಾರಿ ಕಳ್ಳನೆ ಬಲ್ಲ, ಕೈಯ ಕೊಟ್ಟ ನಿನ್ನ ನಾನು ಉಳಿಸೊಲ್ಲ. ಬಲ್ಲೆನು ಎಲ್ಲ ಅಳ್ಳದೆ ಇಲ್ಲ, ಗಟ್ಟಿಯಾಗಿ ಮಾತನಾಡೆ ಹೆದರೊಲ್ಲ. ನನ್ನನ್ನು ಗೆಲ್ಲಲಾರೆ ನಾನೆಂದು ಸೋಲಲಾರೆ, ನನ್ನನ್ನು ಗೆಲ್ಲಲಾರೆ ನಾನೆಂದು ಸೋಲಲಾರೆ. ಆಡುವೆಯ ಆಡುವೆನು, ಆಡುವೆಯ ಆಡುವೆನು, ಓಡುವೆಯ ಓಡುವೆನು, ಬಿಡುವೆನೆ ನಾನಿನ್ನ. ನಗಿಸುವೆಯ ನಗಿಸುವೆನು, ಅಳಿಸುವೆಯ ಅಳಿಸುವೆನು, ನಮಿಸುವೆಯ ನಮಿಸುವೆನು, ವೈರಿಗೆ ನಮಿಸಲ್ಲ. ಹಾ ಹಾ